ಮಾಡಬಹುದು. ಅನೇಕ ಕಡೆಗಳಲ್ಲಿ ಭಾರಿ ಮಳೆ ಆಗುವಂತಹ ಸಾಧ್ಯತೆಗಳು ಕೂಡ ಅದಾವ. ಈ ಮಳೆಗಳ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಮುನ್ಸೂಚನೆಯನ್ನ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಡಿಎಂ ಮರಿಂಜಯ ನನ್ನ ಹೆಸರು. ಬಿ ಬೈರಾಪುರ, ಚಂದ್ರಪೇಟೆ ತಾಲೂಕು, ಹಾಸನ ಜಿಲ್ಲೆ. ನಾನು ಮುಖ್ಯವಾಗಿ ನುವಾಲ್ಗಿ ಮೊದಲು ತೆಂಗಿನ ಸಸಿಗೆ ಅಡಿಕೆ ಸಸಿಗೆ ಬಳಸ್ತಾ ಇದ್ದೆ. ಅದಾದ್ಮೇಲೆ ಈಗ ಒಂದು 4 ವರ್ಷದಿಂದ ನಾನು ಇಟ್ನೇದಗೆ ರೇಷ್ಮೆಗೆ ಬಳಸ್ತಾ ಇದ್ದೀವಿ. ಪ್ರತಿ 20 ದಿವಸಕ್ಕೊಂದ್ಸಲಿ ಇಲ್ಲ ತಿಂಗಳಿಗೊಂದ್ಸಲಿ ಬಳಕೆ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಅದಲ್ಲದೆ ರಾಸಾಯನಿಕ ಇಲ್ವೇ ಇಲ್ಲ ಅಂತಲೇ ಹೇಳ್ಬಹುದು. ರಾಸಾಯನಿಕ ಬಳಸ್ತಾನೆ ಇಲ್ಲ, ಸ್ವಲ್ಪ ಜೀವಾಮೃತ ಇದೆಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ. ಹಂಗಾಗಿ ತುಂಬಾ ಚೆನ್ನಾಗಿದೆ. ಬಿತ್ತನೆಯಲ್ಲಿ ಒಳ್ಳೆ ಇಳುವರಿನೂ ಬರ್ತಾ ಇದೆ. 1 ಎಕರೆಗೆ ನಾನು ಹಾಕೊಂಡಿದ್ದೀನಿ. ಮತ್ತೆ ಅದಾದ್ಮೇಲೆ ಈಗ ಒಂದು 6 ವರ್ಷ ಆಚೆ ನಾನು ಬಾಳೆ ಬೆಳೀತಾ ಇದ್ದೆ ತೋಟದಲ್ಲಿ. ಅಲ್ಲೂ ಕೂಡ ನುವಾಲ್ಗಿನೇ ಬಳಸ್ತಾ ಇದ್ದೆ. ಯಾವ ರಾಸಾಯನಿಕ ಬಳಸಲ್ಲ ನಾವು, ಜೈವಿಕ ಕೃಷಿಕರು ನಾವು. ಬಾಳೆ 1-3 ವರ್ಷ ಇತ್ತದು, ಆಮೇಲೆ ತೆಗೆದ್ವಿ. ಈಗ ಮುಖ್ಯವಾಗಿ ನಾವು ತೆಂಗಿಗೆ ಸ್ವಲ್ಪ ಸ್ವಲ್ಪ ಭೂಮಿ ಕೊಟ್ಕೋತೀವಿ. ಮರ ಎತ್ತರ ಇರೋದ್ರಿಂದ ಹೊಡಿಲಿಕ್ಕೆ ಆಗೋದಿಲ್ಲ. 13 ಪೋಷಕಾಂಶ ಇರೋದ್ರಿಂದ ಎಲ್ಲಾದ್ರೂ ಅದಕ್ಕೆ ಸೇರೋದ್ರಿಂದ ತುಂಬಾ ಗಿಡ ಚೆನ್ನಾಗಿರುತ್ತೆ. ಒಳ್ಳೆ ಹಚ್ಚ ಹಸಿರು. ನಮ್ಗೊಂದು 1/2 ಗಂಟೆ 1 ಗಂಟೆ ಒಳಗಡೆ ಹೊಡೆದಿರೋದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಹೊಡೆಯೋದು ಬೆಳಿಗ್ಗಿನ ಜಾವ 6 ಗಂಟೆಯಿಂದ ಪ್ರಾರಂಭ ಮಾಡ್ತೀವಿ. 6 ಗಂಟೆಯಿಂದ 8 ಗಂಟೆ ಹೊತ್ತಿಗೆ ನಾವು ಮುಗಿಸ್ಬಿಡ್ತೀವಿ. 8 ಗಂಟೆ ಸ್ವಲ್ಪ ಪ್ರಕಾರವಾಗಿ ಬಿಸಿಲಿರೋದ್ರಿಂದ ಅದಕ್ಕೆ ಬಳಕೆ ಮಾಡೋದಿಲ್ಲ. ಹಂಗಾಗಿ ಬೆಳಗಿನ ಜಾವ ಬಳಕೆ ಮಾಡ್ತೀವಿ. ಇಬ್ಬನಿ ಇದ್ರು ಏನ್ ತೊಂದರೆ ಇಲ್ಲ, ಹೊಡಿಬಹುದು. ನಾವು ಗಿಡಕ್ಕೆ ಹೊಡಿಬೇಕಾದ್ರೆ ಅದ್ ಪಕ್ಕದಲ್ಲಿರೋಂತ ಕಳೆ ಗಿಡ ಅದೆಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಅದನ್ನ ನೋಡಿ ನಮ್ಗೆ ಆಶ್ಚರ್ಯ ಆಗುತ್ತೆ. ಕಳೆನೂ ಹಿಂಗ್ ಬರುತ್ತಲ್ಲ ಅನ್ಕೊಂಡು ಅದು ಕೂಡ ನಮ್ಗೆ ಉಪಯೋಗನೆ. ಯಾಕಂದ್ರೆ ಅದನ್ನು ಮಲ್ಚಿಂಗ್ ಮಾಡ್ತೀವಿ. ಹಂಗೆ ಹಂಗಾಗಿ ಯಾವ್ದು ಏನೋ ನಮ್ಗೆ ಲಾಸ್ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ಗಿಡ, ಚೆನ್ನಾಗ್ಬಿಡುತ್ತೆ. ಬೇಕಾಗಿರೋದು ನಮ್ಗೆ ಮೇಲೆ ಸೊಪ್ಪು ಅಡ್ಪರಿಣಾಮ ಆಗೋದಿಲ್ಲ. ಯಾಕಂದ್ರೆ ಇದು ಯಾವ್ದೇ ರಾಸಾಯನಿಕ ಅಲ್ಲ, ಹಂಗಾಗಿ ಏನು ತೊಂದರೆ ಇಲ್ಲ ಇದರಿಂದ. ಹುಡುಗಳು ಆರೋಗ್ಯಕರವಾಗಿ ತುಂಬಾ ಚೆನ್ನಾಗಿ ಮೇಯ್ತವೆ, ಬಹಳ ಇಷ್ಟಪಡ್ತವೆ. ಯಾಕಂದ್ರೆ ಯಾವ್ದೇ ತರದ ರಾಸಾಯನಿಕದ ವಾಸನೆ ಇರಲ್ಲ, ಏನಿರಲ್ಲ. ಹಂಗಾಗಿ ತುಂಬಾ ಚೆನ್ನಾಗಿ ಮೇಯುತ್ತೆ. ಕೀಟ ಬಾಧೆಗಳು ಅಂತೇನೋ ಸಮಸ್ಯೆ ನಮಗೆ ಕಾಣಿಸ್ತಾ ಇಲ್ಲ. ಮತ್ತೆ ಅದ್ರ ಜೊತೆನಲ್ಲಿ ಜೀವಾಮೃತ ಬಳಕೆ ಮಾಡೋದ್ರಿಂದ ಅದು ಕೂಡ ಒಳ್ಳೆ ಕೆಲಸ ಮಾಡುತ್ತೆ. ಇಪ್ಪನೇ ಅಲ್ದಲೆ ನಮ್ಮ ಕೈ ತೋಟ ಸೊಪ್ಪು ಹಾಕ್ತಿವಿ, ಮತ್ತೆ ಇನ್ನ ಹೂವಿನ ಗಿಡ ಹಾಕ್ತಿವಿ. ಮತ್ತೆ ಅದನ್ ಬಿಟ್ರೆ ದನಗಳಿಗೆ ನೋಡಿ ಇನ್ನೊಂದ್ ನಾನು ಹೇಳೋದು, ಮತ್ತೆ ನೇಪಿಯರ್ ಕಡ್ಡಿಗೆ ನಮ್ಗೆ ಎಮ್ಮೆ ಇದೆ, ಅದಕ್ಕೂ ಕೂಡ ನಾವು ಸ್ಪ್ರೇ ಮಾಡ್ತೀವಿ. ಅದಲ್ದಲೆ ವಿಳ್ಳೆದೆಲೆ 1-2 ಮರ ಕಬ್ಸಿದೀವಿ, ಅದಕ್ಕೂ ಕೂಡ ನಾವು ನುವಾಲ್ಗಿ ಬಳಕೆ ಮಾಡ್ತೀವಿ. ತುಂಬಾ ಎಲೆ ಅಗಲ ಬರುತ್ತೆ ಅದರಲ್ಲೂ ಕೂಡ. ನಂದು ಸಂಖ್ಯೆ 9408061757. 9408601757. ರೈತ ಬಾಂಧವರೇ ನಮಸ್ಕಾರ, ನನ್ನ ಹೆಸರು ಮಧುಸೂದನ್. ನುವಾಲ್ಗಿ ನ್ಯಾನೋಬಯೋಟೆಕ್ ಕಂಪನಿಯಲ್ಲಿ ವ್ಯವಸ್ಥಾಪನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನುವಾಲ್ಗಿ ಏನಂತಂದ್ರೆ 12 ಪೋಷಕಾಂಶಗಳು ನ್ಯಾನೋ ಕಣವಾಗಿ ಒಟ್ಟಿಗೆ ಒಂದೇ ಪದಾರ್ಥವಾಗಿ ಕೂಡಿ ಕೊಟ್ಟಿದ್ದೀವಿ. ನ್ಯಾನೋ ಟೆಕ್ನಾಲಜಿನಲ್ಲಿ ಬಂದಿದೆ. ನುವಾಲ್ಗಿನ ನಾವು ಇಂಡಿಯಾದಲ್ಲಿ